ವೃಕ್ಷ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಮುಂದುವರಿಯಲಿದೆ. ಈಗ ಮೂಡಬಿದ್ರೆಯತ್ತ. ಅವರಲ್ಲಿ ಆಗಿತ್ತು, ಆದರೆ ಅಮರನಾಥ್ ಶೆಟ್ಟರು ಕೇವಲ ಈ ಬ್ಯಾಂಕ್ ಅನ್ನು ಬಿಟ್ಟು ಹೋಗ. ಈಗ ಅಂಡಾರು ಗೋಪಾಲ ಹೆಗಡೆ ಅವರು ಸಂಸ್ಮರಣ ಭಾಷಣವನ್ನ ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ವೇದಿಕೆಯತ್ತ. ಅವರು ನಿರ್ಗಮನದ ಬಳಿಕ ಅವರಿಗೆ ವಿಶೇಷ ಹುದ್ದೆಯನ್ನು ಸಜ್ಜಿಸಿ ಈ ಒಂದು ಬ್ಯಾಂಕಿನ ಉಸ್ತುವಾರಿ ನೋಡಿಕೊಳ್ಳುವಂತ ಒಂದು January 27 ನಮ್ಮಿಂದ ಬಿಟ್ಟು ಹೋದರು. ಬಹುಶಃ ರಾಜರಾಗಿಯೇ ಇದ್ದವರು ತನ್ನ ಬಾಲ್ಯದಿಂದ ಕೊನೆಯ ತನಕ ಕೂಡ ಅವರು ರಾಜ ಜನರ ಗುಂಪು, ಅವರು ಮಾಡುತ್ತಿರುವಂತಹ ಕೆಲಸ ಎಲ್ಲ ನೋಡಿದರೆ ಅವರು ಮಾಜಿ ಶಾಸಕರಂತ ಹೇಳಲಿಕ್ಕೆ ಅತ್ಯಂತ ಒಂದು ಸುಂದರವಾಗಿ ಸ್ಫುರದ್ರೂಪಿಯಾಗಿ ಕಾಣ್ತಾ ಇದ್ರು. 80 ಹೃದಯಕ್ಕೆ ಎಂಕಲಾಗಿದ್ದುಕೊಂಡು ಇರುವಂತಹ ಒಂದು ಕಾಲದಲ್ಲಿ ಅತ್ಯಂತ ಏನು ಸಮೃದ್ಧವಾಗಿ ಒಳ್ಳೆಯ ಉತ್ಸಾಹಿ ಯುವಕರಂತೆ ಅವರು ನಮ್ಮ ಮುಂದೆ ಅವರು ತಮ್ಮ ಚಟುವಟಿಕೆಯನ್ನು ಮಾಡ್ತಾ ಇದ್ರು. 27 ಎಂದು ತೀರಿಕೊಂಡ್ರು. ಒಂದು ವಿಚಾರ ನಾನು ಇಲ್ಲಿ ಹೇಳಲೇಬೇಕು. ಅಮರನಾಥರು ದಿವಸದೊಳಗೆ ಯಾರು ಎಲ್ಲಿಗೆ ಹೋಗುವಂತಿಲ್ಲ ಅಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಬಹುಶಃ ಅಮರನಾಥರು ತಮ್ಮ ಪುಣ್ಯದ ಬಲದಿಂದ ಒಳ್ಳೆಯ ಮರಣ ಹೊಂದಿದರು. ಅವರ ಅಂತಿಮ ಯಾತ್ರೆ ಬಹುಶಃ ನಾವೆಲ್ಲ TV ನೋಡಿದ್ದು, ಸಹಸ್ರ ಸಹಸ್ರ ಜನರವರ ಇದೊಂದು ಎಲ್ಲವೂ ಕೂಡ ಇದೊಂದು ದಾಖಲೆ ಮತ್ತು ಕಣ್ಣಿಗೆ ಕಟ್ಟಿದಂತೆ ಬರ್ತದೆ. ಇಂತಹ ಒಳ್ಳೆಯ ಮರಣ ಸರ್ಕಾರಿ ಮರ್ಯಾದೆ ಯುಕ್ತವಾಗಿ ಅವರ ಅಂತ್ಯಗಂಡಿತು. ಬಹುಶಃ ಇಂತಹ ಅಮರನಾಥರು ಅಲ್ಲಿದೆ. ಬಹುಶಃ ಈ ಬ್ಯಾಂಕಿಗೆ ಏನು ಮಾಡಬಹುದು ಅವರೆಲ್ಲ ಮಾಡಿದ್ದಾರೆ. ಈ ಬ್ಯಾಂಕಿನಲ್ಲಿ ಈಗ ಅದೇ ಅಮರನಾಥರಿಗೆ ಸಲ್ಲುವಂತಹ ಸ್ಮರಣಾಂಜಲಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನು ಅಮರನಾಥರು ಅದರ ಬಗ್ಗೆ ಆಸಕ್ತಿ ಇಲ್ಲದಿದ್ದರೂ ಕೂಡ ನಿರ್ದೇಶಕರ ಒಕ್ಕರುಳಿನ ಒಂದು ಒತ್ತಾಯಕ್ಕೆ ಮಣಿದು ಅವರು ಒಪ್ಪಿದ್ರು. ಆದರೆ ಆ ಸಂದರ್ಭದಲ್ಲಿ ಅವರು ಸ್ವೀಕರಿಸಲಿಕ್ಕೆ ಅವರಿಲ್ಲ. ಇವತ್ತು ಅವರ ಸಹಧರ್ಮಿಣಿ, ಇವತ್ತು ಅಮರನಾಥರ ಒಂದು ಅನ್ಯೋನ್ಯ ಮಡದಿಯಾಗಿ ಎಲ್ರಿಗೂ ಕೂಡ ಒಂದು ಸ್ವವೃಕ್ಷ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಆ ಪ್ರಶಸ್ತಿಯಲ್ಲಿ ಕೇವಲ ಬ್ಯಾಂಕಿನ ಪ್ರೀತಿಯಲ್ಲ, ಸಮಸ್ತ ಮೂಡಿಬಿದ್ದರೆಯವರ ಪ್ರೀತಿ ಆ ಪ್ರಶಸ್ತಿಯಲ್ಲಿ ಅಡಗಿದೆ ಅಂತ ತಾವು ಭಾವಿಸಿಕೊಂಡು ಹಾಗೆ ಸಮಾಜ ಚಟುವಟಿಕೆಯಲ್ಲಿ ತಾವು ಬಾಳ್ಬೇಕು ಅಂತ ತಮ್ಮಲ್ಲಿ ಹಾಗೂ ತಮ್ಮ ಕುಟುಂಬದಲ್ಲಿ ವಿನಂತಿಸಿ ತಮಗೆಲ್ಲರಿಗೂ. ಯಾರು ಕುಣಪಾಲ ಹೆಗಡೆ ಅವರು ಅಮರನಾಥ ಶೆಟ್ಟಿಯವರ ಸಂಸ್ಮರಣ ಚಿತ್ರದಲ್ಲಿನ ಸಾಧನೆಗಳ ಬಗ್ಗೆ ತಿಳಿಸಿ ಹೇಳಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಒಂದು ಅಭ್ಯುದಯಕ್ಕೆ ಕಾರಣರಾದರು, ಹಾಗೆಯೇ ಸಹಕಾರಿ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸಾಧನೆಗಳು ಏನು, ಮೂಡುಬಿದ್ರೆಯ ಅಭಿವೃದ್ಧಿಗಾಗಿ ಅವರು ಮಾಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ನಮಗೆ ತಿಳಿಸಿಕೊಟ್ರು. ಇದೀಗ ವೇದಿಕೆಯಲ್ಲಿ ದಿವಂಗತ ಕೆ ಅಮರನಾಥ ಶೆಟ್ಟಿ ಅವರಿಗೆ ಮರಣೋತ್ತರ ವಿತರಿಸಲಾಗಿದ್ದಾರೆ ಶ್ರೀಮತಿ ಜಯಶ್ರೀ ಅಮರನಾಥ ಶೆಟ್ಟಿ ಇವರು. ಮುಖ್ಯವಾದಂತಹ ಒಂದು ಭಾಗಕ್ಕೆ ಬರ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಇವತ್ತು ಪ್ರಶಸ್ತಿ 2022 ನೀಡಿ ಗೌರವಿಸಲಾಗ್ತಾ ಇದೆ. ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಕೊಡಮಾಡುವಂತಹ ಒಂದು ವಿಶೇಷವಾದಂತಹ ಪ್ರಶಸ್ತಿ. ಪ್ರತಿ ವರ್ಷ ಬೇರೆ ಬೇರೆ ಜನರಿಗೆ ಈ ಕಲ್ಪವೃಕ್ಷ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇವತ್ತಂತಹ ದಿವಂಗತ ಕೆ ಅಮರನಾಥ್ ಶೆಟ್ಟಿ ಅವರಿಗೆ ಮರಣೋತ್ತರವಾಗಿ ನೀಡಲಾಗ್ತಾ ಇದೆ. ಅವರ ಜೀವಿತಾವಧಿಯಲ್ಲಿ ಅವರು ಅದನ್ನ ತೆಗೆದುಕೊಳ್ಳಿಕ್ಕೆ ಬಹಳ ನಿರಾಕರಣೆ ಒಪ್ಪಿಕೊಂಡು ಅವರ ಶ್ರೀಮತಿಯವರು ಈಗ ದಿವಂಗತ ಕೆ ಅಮರನಾಥ್ ಶೆಟ್ಟಿ ಅವರಿಗೆ ನೀಡಲಿ ಕಲ್ಪವೃಕ್ಷ ಪ್ರಶಸ್ತಿ ಅನ್ನುವಂಥದ್ದು ಈ ಇಡೀ ಒಂದು ವಾರದಲ್ಲಿ ನಡೆಯುತ್ತಾ ಇರುವಂತಹ ಒಂದು ಬಹುಮುಖ್ಯ ಅಂಗ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಇಂತಹ ಪ್ರಶಸ್ತಿಯನ್ನ ಸಂಘಕ್ಕೂ ಹಾಗೆಯೇ ಸಹಕಾರ ಸಪ್ತಾಹಕ್ಕೂ ಕೂಡ ಒಂದು ಕಳೆಯನ್ನ ನೀಡುವಂತಹದ್ದು. ಈ ದಿವಸ ಈ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು, ಮೂಡಬಿದ್ರೆಯ ಜೈನ ಮರಿಯ ಸ್ವಾಮೀಜಿಯವರು ಈ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ಫಲ ಪುಷ್ಪಗಳನ್ನ ನೀಡುವಂತಹದನ್ನ ನೀವೆಲ್ಲರೂ ಕೂಡ ಇಲ್ಲಿ ಬಂದಿರುವಂತಹ ಸಮಸ್ತ ಜನತೆ ಕೂಡ ಕಾಣ್ತಾ ಇರುವುದನ್ನ ನಾನು ಈ ರೇಡಿಯೋದ ಮೂಲಕ ನೀವು ಪಂಚವಾದ್ಯಗಳ ಘೋಷವನ್ನ ನೀವು ಕೇಳ್ತಾ ಇದ್ದೀರಿ. ಇಲ್ಲಿಯನ್ನ ಇದು ನೀಡಿದೆ. ಈಗ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ಮಾಡಿ ತೆಗೆದುಕೊಳ್ತಾ ಇರುವಂತಹದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಈಗ ಸಮಗಿ ಹೇಳುವುದಿದ್ರೆ ಈ 7 ಕಾಲ ನಡೀಲಿಕ್ಕಿರುವಂತಹ ಈ ವಿಶೇಷವಾದಂತಹ ಸಹಕಾರ ಸಪ್ತಾಹ ಅನ್ನುವಂಥದ್ದು ಕೊಡುಗೆಯನ್ನ ನೀಡಿದೆ. ಈಗ ಇಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಸಮಾರಂಭದಲ್ಲಿ ಕೂಡ ಇದನ್ನ ನಡೆಸುವಂತಹದ್ದನ್ನ ನಾವು ಕಾಣ್ತಾ ಇದ್ದೇವೆ. ಈ ಸಲದ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ನೀಡ್ತಾ ಇರುವುದನ್ನ ಕಾಣ್ತಾ ಇದ್ದೇವೆ. ಈ ಕಲ್ಪವೃಕ್ಷ ಇಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಆ ಕಾರ್ಡಿನ ಒಂದು ತೆಗೆದುಕೊಳ್ಳುವಂಥದ್ದನ್ನ ಕಾರ್ಡ್ ಅನ್ನುವಂಥದ್ದನ್ನ ನೀಡಲಾಗ್ತಾ ಇದೆ. ಬ್ಯಾಂಕಿನ ವತಿಯಿಂದ ಈ ವಿನೂತನವಾದಂತಹ ಒಂದು 4 ವರ್ಷಗಳು ಕಳೆದಿದ್ದಾವೆ. ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ವಿಮಾ ಯೋಜನೆಯಲ್ಲಿ ನಿಗದಿಪಡಿಸಿದ ಘಟಕದ ವೆಚ್ಚದ ಪ್ರಕಾರ ಬೇರೆ ಬೇರೆ ಕಾಯಿಲೆಗಳ ಶಸ್ತ್ರದಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಡ್ ಇದು. ಈ ಕಾರ್ಡ್ ಅನ್ನ ಈ ಸಂದರ್ಭದಲ್ಲಿ ನಡೀಲಿಕ್ಕೆ ಬಿಡುಗಡೆ ಅಂತ ಹೇಳಿದ್ರೆ ಇದರ ಫಲಾನುಭವಿಗಳಿಗೆ ಇದನ್ನ ನೀಡಲಿಕ್ಕೆ ಒಂದೊಂದಿರುವಂತಹ ಯೋಜನೆಗಳು ಈ ಬ್ಯಾಂಕಿನ ವತಿಯಿಂದ ನಿರಂತರವಾಗಿ ಜಾರಿಯಲ್ಲಿದ್ದಾವೆ. ಕಿಡ್ನಿ ಸಮುದಾಯ ವೈದ್ಯಕೀಯ ನೆರವು ನೀಡುವಂತಹ ಒಂದು ಯೋಜನೆ ಈಗಾಗಲೇ ಈ ಬ್ಯಾಂಕಿನಲ್ಲಿ ಜಾರಿಗೆ ಇದ್ದದನ್ನ ನಾವು ಕಾಣ್ತಾ ಇದ್ದೀವಿ. ಇಂತಹ ಒಂದು ಸಮಾರಂಭದಲ್ಲಿ ಅಂತ ಹೇಳಿದ್ರೆ ಸಹಕಾರ ಸಪ್ತಾಹದ ಸಮಾರಂಭದಲ್ಲಿ ಕೈಗೊಳ್ಳಲಾಗಿತ್ತು. ಇಲ್ಲಿ ವಿಶೇಷವಾದಂತಹ ಈ ಕಾರ್ಯಕ್ರಮ ನಡೀತಿದೆ. ಈ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹವರು ಮೂಡಬಿದ್ರೆಯ ಶಾಸಕರಾದಂತಹ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರು. ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನಾ ದಿನದ ಕಾರ್ಯಕ್ರಮ ಸಂಸ್ಥಾಪಕರ ದಿನಾಚರಣೆಯೋದ್ರಿಂದ ಇಲ್ಲಿ ವಿಶೇಷವಾಗಿ ಸದಸ್ಯರ ಬೇರೆ ಬೇರೆ ಅನುಕೂಲಗಳನ್ನು ಇಲ್ಲಿ ಮಾಡಿಕೊಡಲಾಗ್ತದೆ. ಚೆಕ್ ವಿತರಣೆ ನೀಡುವಂತಹ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಈಗ ಮುಖ್ಯವಾಗಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕೆ ಬಂದಂತಹ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರಕ ವಂದಿಸುತ್ತ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಬ್ಯಾಂಕಿನ ಅಧ್ಯಕ್ಷರು ಹಿರಿಯರು ಆದಂತಹ ಈ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಕಲ್ಪವೃಕ್ಷ ಶ್ರೀಮತಿ ಜಯಶ್ರೀ ಅಮರನಾಥ್ ಶೆಟ್ಟಿಯವರ ಆಶೀರ್ವಾದವನ್ನು ಕೇಳುತ್ತಾ ಈಗ ತಾನೇ ಅಂಡಾರು ಗುಣಪಾಲ ಹೆಗ್ಡೆಯವರೇ, ನನ್ನ ಹಿರಿಯರು ಮಾರ್ಗದರ್ಶಕರು ಉದ್ಯಮಿಗಳಾದ ಅರಸರು ಕುಲದೀಪ್ ಎಂರವರೇ, ಹಾಗೆಯೇ ಈ ಬ್ಯಾಂಕಿನ ಎಲ್ಲ ಬಂಧುಗಳೇ, ಈಗಾಗಲೇ ಎಲ್ಲ ಕಡೆಗಳ ಮೂಡುಬಿದ್ರೆಯ ಪ್ರತಿಷ್ಠಿತ ಈ ಒಂದು MCC ಬ್ಯಾಂಕಿನ 7 ದಿನದ ಸಹಕಾರ ಸಪ್ತಾಹದ ಪ್ರಾರಂಭೋತ್ಸವ ಆಗಿದೆ. ಮೊದಲ ಒಂದು ಸ್ಥಾನದಲ್ಲಿ ಇರ್ತದೆ. ಯಾಕೆಂತೇಳಿದ್ರೆ ಈ ಬ್ಯಾಂಕನ್ನು ಕಟ್ಟಿ ಬೆಳೆಸಿ ಬ್ಯಾಂಕಿನ ಸಮುಚ್ಚಯವನ್ನು ಕಟ್ಟಿ ಲೋಕಾರ್ಪಣೆ ಮಾಡಿ ಹಲವಾರು ದೊಡ್ಡ ಸಂಸ್ಥೆ MCC ಬ್ಯಾಂಕ್. ಇವತ್ತು ಸಹಕಾರಿ ಸಪ್ತಾಹಗಳು ನಡೆಯಲಿಕ್ಕಿದೆ. ಇವತ್ತು ಗಳಿಗೆ ಒಂದು ಸಹಕಾರವನ್ನು ಕೊಡುತ್ತಾ ಆಧಾರ ಸ್ತಂಭವಾಗಿ ನಿಂತಿದೆ ಅಂತ ಹೇಳಿಕೊಂಡಂತ ಈ ಸಂದರ್ಭದಲ್ಲಿ ಈ ಬ್ಯಾಂಕಿನ ಜವಾಬ್ದಾರಿಯನ್ನು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ನನ್ನ ಹಿರಿಯರಾದಂಥ ಬಾಹುಬಲಿ ಪ್ರಸಾದ್ ಮತ್ತು ಅವರ ತಂಡದ ಮೇಲೆ ಬಿತ್ತು. ಇವತ್ತು ಹಲವಾರು ವರ್ಷಗಳ ಕಾಲ ಈ ಬ್ಯಾಂಕನ್ನು ಮುನ್ನಡೆಸಿದಂಥ ಅಮರನಾಥ್ ಶೆಟ್ಟಿಯವರ ಹೆಸರು ಎಲ್ಲಿಯೂ ಚ್ಯುತಿಬಾರದ ರೀತಿಯಲ್ಲಿ ಈ ಬ್ಯಾಂಕನ್ನು ನಡೆಸುವಂಥ ಜವಾಬ್ದಾರಿ ಈ ತಂಡದ ಮೇಲಿದೆ. ಈಗಾಗಲೇ ನಮ್ಮ ಸಂಸ್ಮರಣ ಭಾಷಣ ಮಾಡಿದಂತೆ ಹೆಗ್ಡೆ ಅವರು ಹೇಳಿ ಮೂಡುಬಿದ್ರೆ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದ ಜನರ ಒಂದು ನಂಬಿಕೆಯ ಒಂದು ಕೇಂದ್ರ ಪ್ರತಿಷ್ಠೆಯಾಗಿ ಇದನ್ನ ತಾವು ತಗೊಳ್ಬೇಕು ಮತ್ತು ಇದನ್ನು ಯಾವುದೇ ರೀತಿಯಲ್ಲಿ ಕುಂದುಬರದ ರೀತಿಯಲ್ಲಿ ಬೆಳೆಸುವಂತಹ ಜವಾಬ್ದಾರಿಯನ್ನ ನೀವು ಮಾಡ್ತೀರಿ ಎಂಬ ನಂಬಿಕೆ ಎಲ್ಲರಿಗೆ ಗ್ರಾಹಕರಿಗೆ ಮತ್ತು ಎಲ್ಲರಿಗೆ ಇದೆ. ಒಳ್ಳೆಯ ರೀತಿಯ ಅಭಿನಂದನಾ ಭಾಷಣವನ್ನ ಮಾಡಿದ್ದಾರೆ. ಎಲ್ಲ ವಿಷಯವನ್ನು ಅವರ ಹುಟ್ಟಿನಿಂದ ಹಿಡಿದು ಅವರ ಕೊನೆ ಉಸಿರಿನವರೆಗೆ ಅವರು ಮಾಡಿದಂತಹ ಕೆಲಸ ಕಾರ್ಯ ರಾಜಕೀಯ ಇರಬಹುದು, ನಮ್ಮ ಇವತ್ತು ಸಂಪರ್ಣ ಭಾಷಣ ಮಾಡಿದಂತಹ ನಮ್ಮ ಹಿರಿಯರಾದಂತಹ ಇವತ್ತು ಆ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಅವರಿಗೆ ಮರಣೋತ್ತರ ಬೇರೆ ಬೇರೆ ಇರಬಹುದು, ಯಾವುದೇ ಪಕ್ಷ ಇರಬಹುದು, ಯಾವುದೇ ರಾಜಕೀಯ ಇರಬಹುದು, ಆದರೆ ಅವರಿದ್ದಂಥ ಪಕ್ಷ ಬಹುಶಃ ಮೂಡುಬಿದ್ರೆಯಲ್ಲಿ ಇಲ್ಲ. ಅಮರನಾಥ್ ಶೆಟ್ಟಿಯಿಂದಾಗಿ ಪಕ್ಷ ಅಲ್ಲದೆ ಪಕ್ಷದಿಂದ 20-25 ವರ್ಷಗಳ ಹಿಂದೆ ಅಮರನಾಥ್ ಶೆಟ್ಟಿ ಅವರು ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನು. ನನಗೂ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕೆಂತೇಳಿದ್ರೆ ಅವರ ಒಂದು ಹತ್ತಿರ ಹೋಗುವಂತಹ ಒಂದು ಸಾಮರ್ಥ್ಯ ನಮಗಿಲ್ಲದಿದ್ರೂ ಅವರ ಒಂದು ಹೆಸರಿನ ಅಡಿಯಲ್ಲಿ ನಮ್ಮ ಹೆಸರು ಬರ್ತದ ಅಲ್ಲ ಅಂತ ಹೇಳಿಕೊಂಡು ನಮಗೂ ಅಭಿಮಾನ ಆಗ್ತಾ ಇದೆ. ಅದೇ ರೀತಿ ನಾನು ರಾಜಕಾರಣವನ್ನು ಮಾಡದೆ ಎಲ್ಲರನ್ನು ಒಂದಾಗಿ ಒಟ್ಟಾಗಿ ಅವರಿಲ್ಲಿ ಏನು ಈ ಮೂಡಲ್ಲಿಯೂ ರಾಜಕಾರಣ ಮಾಡದೆ ಅಂತ ಹಿರಿಯರು ಮಾಡಿದಂತ ಏನು ಕೆಲಸ ಕಾರ್ಯಗಳಿದೆ ಅದನ್ನೇ ಹಿಂಬಾಲಿಸಿಕೊಂಡು ಹೋಗ್ತಾ ಈ ಕ್ಷೇತ್ರದುದ್ದಕ್ಕೂ ಜನರ ಸೇವೆಯನ್ನು ಮಾಡ್ತಾ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅವರ ಕುಟುಂಬಕ್ಕೆ ಇವತ್ತು ಕೊಡುವಂತಹ ಸಂದರ್ಭದಲ್ಲಿ ನಾವು ಒಂದೆರಡು ಮಾತನ್ನು ಆಡಲಿಕ್ಕೆ ಈ ವೇದಿಕೆಯಲ್ಲಿ ನಮಗೆ ಕಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಮೂಡುಬಿದಿರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ ಬ್ಯಾಂಕ್ನ ಸಹಕಾರ ಸಪ್ತಾಹ ಸಂಭ್ರಮ 2022 ಬಿಡುಗಡೆಗೊಳಿಸಿ ಮತ್ತು ದಿವಂಗತಕ್ಕೆ ಅಮರನಾಥ್ ಶೆಟ್ಟಿಯವರಿಗೆ ಮರಣೋತ್ತರವಾಗಿ ಕಲ್ಪವೃಕ್ಷ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ಶಾಸಕ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರ ಭಾಷಣವನ್ನು ಕೇಳಿದ್ರಿ. ಜೀವನದ ಒಂದು ಅತ್ಯಂತ ನಿರ್ಣಾಯಕವಾದಂತಹ ಒಂದು ಪಾತ್ರ ವಹಿಸಿದ ಸಪ್ತಾಹವನ್ನು ನಡೆಸ್ತಾ ಬಂದಿದೆ. ಆಶ್ಚರ್ಯ ಅಂತ ಹೇಳಿದ್ರೆ ಅವಳಿ ಒಂದು ಅತ್ಯಂತ ಪ್ರಮುಖವಾದಂತಹ ಸಾಂಸ್ಕೃತಿಕ, ಕ್ರೀಡಾ, ಶೈಕ್ಷಣಿಕ ಮತ್ತು ಸಹಕಾರ ರಂಗಗಳೊಂದು ಕೇಂದ್ರ ಸ್ಥಾನವಾಗಲಿಕ್ಕೆ ಇಲ್ಲಿನ ಹಲವಾರು ಸಹಕಾರ ನೀಡಿದ್ದು ಒಂದು ರಾಜ್ಯದಲ್ಲಿ ಒಂದು ವಿಸ್ಮಯಕಾರಿಯಾದಂತಹ ಒಂದು ವಿದ್ಯಮಾನ. ವೈದ್ಯರಾದ ಮಹಾವೀರ್ ಜೈನ್ ಮತ್ತು ಪ್ರಣಮ್ಯ ಜೈನ್ ಅವರಿಗೆ ಸನ್ಮಾನವನ್ನು ನೆರವೇರಿಸಿದರು. ಕಳೆಯದಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಕೊಡುಗೆಗಳನ್ನು ನೀಡಿದಂತಹ, ಸೇವೆಯನ್ನು ನಡೆಸಿರುವಂತಹ ಹಲವರನ್ನ ಗುರುತಿಸಿದ ಒಂದು ಹೆಗ್ಗಕವಾರ ಸಂಗತಿ. ಹಾಗೆಯೇ ನೆರವೇರಿಸುವಂತಹ ಒಂದು ಸ್ತುತ್ಯರ ಕಾರ್ಯವನ್ನು ಮೂಡುಬಿದಿರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಈಗ ತಾನೇ ರೈತರ ಪಿಂಚಣಿ ಯೋಜನೆಯ ಫಲಾನುಭವಿಗಳಾದ ಹಲವರನ್ನ ವೇದಿಕೆ ಮೇಲೆ ಸನ್ಮಾನಿಸಲಾಗ್ತಾ ಇದೆ. ಪ್ರಿಯ ಕೇಳುಗರೆ, ಈಗ ಇದ್ದರನ್ನ ಅವರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಂಥ ವೈದ್ಯ ವಿಶ್ವ ಮಧುಮೇಹ ದಿನ ಆ ಪ್ರಯುಕ್ತ ಇಲ್ಲಿ ಮೂಡುಬಿದಿರೆ ಟೆಂಪಲ್ ಟೌನ್ ಸಹಯೋಗದೊಂದಿಗೆ ಒಂದು ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನು ನಿರ್ದೇಶಕಿ ಡಾಕ್ಟರ್ ಪ್ರಣಮ್ಯ ಜೈನ್ ಅವರು ಆದಿವಸ್ ಈ ಬೆಳಿಗ್ಗೆ ಮಾತನಾಡುತ್ತಿದೆ. ಅವುಗಳನ್ನು ತಡೆಗಟ್ಟಲು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದರು. ಈ ಸಂದರ್ಭದಲ್ಲಿ ಸುಮಾರು 70 ಮಂದಿಯ ಮಧುಮೇಹ, 27 ಮಂದಿಯ ಹೃದಯ ಮಾತನಾಡ್ತಾ ಇದ್ದಾರೆ. ನೇರವಾಗಿ ಅವರ ಮಾತಿಗೆ ನಾವು ಕಿವಿಯಾಗೋಣ. ಶ್ರೀಯುತ ದಿವಂಗತ ಅಮರನಾಥ್ ಶೆಟ್ಟರ ಮರಣೋತ್ತರ ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸಿದಂಥ ಜಯಶ್ರೀ ಅಮರನಾಥ್ ಶೆಟ್ಟಿಯವರೇ, ಸಂಸ್ಮರಣಾ ಭಾಷಣವನ್ನು ಮಾಡಿರುವಂಥ ಅಂಡರ್ ಗುಣಪಾಲ ಹೆಗಡೆಯವರೇ, ಹಾಗೆ ಮೂಡುಬಿದಿರೆಯ ಅರಮನೆ ಕುಲ್ ಸಿಒ ಆಗಿರುವಂಥ ಚಂದ್ರಶೇಖರ್ ರಾಯರೇ, ಗೌರವಾನ್ವಿತ ಎಲ್ಲ ಸದಸ್ಯರೇ, ಹಾಗೆ ಅಮರನಾಥ್ ಶೆಟ್ಟರ ಸುಪುತ್ರಿಯರಾದಂಥ ಅಮರಶ್ರೀ, ಈ ಒಂದು ಸಮಾರಂಭದಲ್ಲಿ ಅಮರನಾಥ್ ಶೆಟ್ಟರ ಬಗ್ಗೆ ಸಂಸ್ಮರಣೆ ಭಾಷಣವನ್ನು ಮಾಡಿರುವಂಥ ಗುಣಪಾಲ ಹೆಗಡೆಯವರು ಅವರ ಬಾಲ್ಯದಿಂದ ಅಂತಿಮದವರೆಗೆ ಎಲ್ಲ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅಮರನಾಥ್ ಶೆಟ್ಟರ ನೆನಪುಗಳು ಆಗುವಂಥ ಸಂದರ್ಭದಲ್ಲಿ ಈ ಭಾವನೆಗಳ ಹೃದಯದಲ್ಲಿ ಭಾವನೆಗಳು ಬರುವಾಗ ಬಾಯಿಯಲ್ಲಿ ಮಾತುಗಳು ಬರುವುದಿಲ್ಲ ಎಂಬ ಅಣ್ಣನಾಗಿ ನನಗೆ ಸುಮಾರು 4.5 ದಶಕಗಳಷ್ಟು ನನ್ನ ಬಹಳ ಹತ್ತಿರದಿಂದ ಅವರು ಪುರಸಭೆಯ ಅಧ್ಯಕ್ಷರಾದ ಸಂದರ್ಭದಿಂದಲೂ ಕೂಡ ಅವರ ಸಮಾಜ ಸೇವೆಯೇ ಒಂದು ಜನತಾ ಸೇವೆಯೇ ಜನಾರ್ದನ ಸೇವೆ ಎಂಬ ಅವರ ಎಲ್ಲ ರೀತಿಯ ಪ್ರಭಾವಗಳು ಹಾಗೂ ಎಲ್ಲ ಅವರ ಆದರೆ ಅವರೊಡನೆ ಇದ್ದಂಥ ಸಂದರ್ಭದಲ್ಲಿರುವಂಥ ಕೆಲವೊಂದು ಸಂದರ್ಭಗಳನ್ನು ನೆನಪು ಮಾಡುವಾಗ ಕೂಡ ನೆನಪಂದರೆ ದಿನ ಅವರೊಬ್ಬ ನಮ್ಮ ಪ್ರಾತಃ ಸ್ಮರಣೆ. ಅವರಿಗೆ ಒಂದು ಜನರಿಗೆ ಸೇವೆ ಮಾಡೋದು, ಜನರಿಗೆ ಸಹಾಯ ಮಾಡೋದು ಯಾವ ರೀತಿ ಎಂಬುದನ್ನು ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತೇನೆ. ಅವರಾಗುವಂಥ ಸಂದರ್ಭದಲ್ಲಿ ಅವರನ್ನು ಸ್ಟ್ರೆಚ್ಚರಲ್ಲಿಟ್ಟು ಆಪರೇಷನ್ ಥಿಯೇಟ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಮತ್ತು ಕಟೀಲ್ ಆಸರಣ್ಣರು ಪ್ರಸಾದ ಹಿಡ್ಕೊಂಡು ಹೋಗಿ ಅವರಿದ್ದು ನೋಡಿ, ಇಂಥ ಒಂದು ಇರ್ವಿಲ್ನ ಒಬ್ಬ ಒಂದು ವ್ಯಕ್ತಿಯ ಹೆಸರು ಹೇಳಿ ಇವರಿಗೆ ತೊಂದರೆ ಆಗಿದೆ, ನೀವು ಈಗಲೇ ನಾನು ಹೇಳಿದ್ದೇನೆ ಅಂತೇಳಿ ಸ್ಟೇಷನ್ಗೆ ಫೋನ್ ಮಾಡಿ ಜನರ ಸೇವೆಯನ್ನು ಯಾವ ರೀತಿ ಮಾಡಬೇಕೆಂಬುದನ್ನು ಇಡೀ ಜನಸಾಮಾನ್ಯರಲ್ಲಿ ಇದ್ದುಕೊಂಡು ಎಲ್ಲ ಕೆಲಸ ಮಾಡಿದವರು. ಈ ಬ್ಯಾಂಕು ಇಷ್ಟೊಂದು ಉತ್ತಮ ರೀತಿಯಲ್ಲಿ ಆಡಳಿತದ ಜೊತೆಗೆ ಜನರ ವಿಶ್ವಾಸ ಗಳಿಸಲಿಕ್ಕೆ ಬಹುದೊಡ್ಡ ಕೊಡುಗೆ ಅಂದರೆ ಅಮರನಾಥ್ ಶೆಟ್ಟರದೇ. ಅದು ರೋಟ್ರಿ ಸ್ಕೂಲ್ ಇರ್ಬೋದು, ಎಂ ಸಿ ಆಗುವವರೆಗೂ ಕೂಡ ಅದನ್ನು ತನ್ನ ಉಸಿರಿನಾಗೆ ಅವರು ಅದನ್ನು ಸ್ವೀಕರಿಸಿದ. ಇಂಜೆಕ್ಷನ್ ಕೊಡಲಿಕ್ಕೆ ಇಟ್ಟಂಥ ಸಿರಂಜಸ್ಸನ್ನು ತೆಗೆಯದೆ ಗಣೇಶೋತ್ಸವ ಪ್ರತಿಷ್ಠೆ ಸಂದರ್ಭದಲ್ಲಿ ಬಂದ ಒಂದು ನೆನಪು ನಮ್ಮ ಸದಾಕಾಲ ಅಚಂದ್ರಾರ್ಕ ಈ ಮೂಡುಬಿದ್ರೆ ಜನರ ಮನಸ್ಸಿನಲ್ಲಿ ಯಾವತ್ತೂ ಇರ್ತದೆ. ಅದರ ಜೊತೆಗೆ ಈ ಮೂಡುಬಿದ್ರೆಯೊಂದು ಇಡೀ ನಮ್ಮ ಕರ್ನಾಟಕದಲ್ಲೇ ಒಂದು ವಿಶೇಷ, ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೇ ಯಾವುದೇ ರೀತಿಯ ಕೋಮು ಸೌಹಾರ್ದ ಕೆಡುವಂಥ ಸಂದರ್ಭದಲ್ಲಿ ಕೂಡ ಮೂಡುಬಿದ್ರೆ ಅದಕ್ಕೆ ಅಪವಾದವೆಂಬಂತೆ ಸುಮಾರು 5 ದಶಕಗಳಿಂದ ನೋಡ್ತೇನೆ, ಎಲ್ಲಿಯೇ ಯಾವುದೇ ರೀತಿಯ ಒಂದು ಘಟನೆ ಆದರೂ ಕೂಡ ಅಂತೊಂದು ರೀತಿ ನೀತಿಗಳುಂಟಲ್ಲ ಅದು ಬಹಳ ಶ್ರೇಷ್ಠವಾದದ್ದು. ಅವರ ಜೀವಿತಾವಧಿಯಲ್ಲಿ ಕೊನೆಯ ದಿವಸದವರೆಗೂ ಕೂಡ ಏನು ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಹಿತಕರ ಘಟನೆಗಳು ಆದರದ್ದನ್ನು ಕೂಡ ಯಾವುದೇ ಒಂದು ಸ್ಟೇಷನ್ಗೆ ಅಥವಾ ಕೋರ್ಟಿಗೆ ಹೋಗೋದು ಬಹಳ ಒಂದು ಶ್ರೇಷ್ಠತನವಾದಂಥ ಒಂದು ಅವರ ಮನಸ್ಸು. ಯಾಕಂದರೆ ಅವರ ಪಡೆದುಕೊಂಡು ಬಂದಂಥ ಮುಂಡ್ರದ ಗುತ್ತಿಯ ಗುತ್ತಿನ ಅಮರನಾಥ್ ಶೆಟ್ಟರು ಅವರ ಇಂತಹ ಎಲ್ಲ ಸಾಧನೆಗಳಿಗೂ ಕೂಡ ಅವರ ಸಾಧನೆಗೆ ಸ್ಫೂರ್ತಿ ಅವರ ಧರ್ಮಪತ್ನಿ ಹಾಗೂ ಅವರ ಮಕ್ಕಳಿಗೆ ಅವರ ಈ ಜೀವಮಾನ ಇಡೀ ಕೀರ್ತಿ ಸಂಪದ ಬರಲಿ ಎಂದು ಹಾರೈಸುತ್ತಾ ಇವತ್ತಾಗಿ ಬ್ಯಾಂಕಿನ ಎಲ್ಲ ಅಧ್ಯಕ್ಷರು ಹಾಗೂ ಇತರ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಶ್ರೀ ಶ್ರೀಪತಿ ಭಟ್ ಅವರು ಮಾಡಿದ ಭಾಷಣವನ್ನು ಕೇಳಿದ್ರಿ. ಆತ್ಮೀಯರೇ, ಇಡೀ ರಾಜ್ಯದಲ್ಲಾಗದಿಂದ ಮೆಚ್ಚುಗೆಯಿಂದ ನೋಡುವಂತಹ ಒಂದು ಅತ್ಯಂತ ಮುಖ್ಯವಾದ ವಿಚಾರ ಅಂತ ಹೇಳಿದರೆ ಚಟುವಟಿಕೆ ನೀಡಿದ್ರು ಕೂಡ ಅದಕ್ಕೊಂದು ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಮೆರುಗನ್ನು ಸ್ವರೂಪವನ್ನು ಕೊಡುವಂತಹ ನಮ್ಮ ಜನರ ಮನೋಭಾವ ಇದು ಅತ್ಯಂತ ಮುಖ್ಯವಾದಂತಹ ಒಂದು ವಿದ್ಯಮಾನ ದೇಶಮಟ್ಟದಲ್ಲಿಯೇ. ಇದೀಗ ವೇದಿಕೆಯಲ್ಲಿ ಮಳೆನೀರು ಕೊಯ್ಲು ನಡೆಸಿ ಈಗ ಸನ್ಮಾನಿಸ್ತಾ ಇದ್ದಾರೆ. ಹಾಗೆಯೇ ಒಟ್ಟು 3 ಇಲ್ಲಿದ್ದಾರೆ, ಅವರಿಗೆ ಈ ಮಳೆನೀರು ಕೊಯ್ಲಿನಲ್ಲಿ ತುಂಬ ಪ್ರಿಯ ಕೇಳುಗರೆ, ಕೃಷಿ ಮತ್ತು ಕೊಡುವಂತಹ ಸರ್ವ ಸಹಕಾರದ ಮೂಲಕ ಅವರನ್ನು ಸದೃಢಗೊಳಿಸುವಂತಹ ಒಂದು ಸಂಸ್ಥೆಯಾದ ಎಲ್ಲ ಸಾಂಸ್ಕೃತಿಕ ಬೌದ್ಧಿಕ ಕಲೆ ಸಾಹಿತ್ಯಾದಿಗಳನ್ನು ಒಳಗೊಳ್ಳುವಂತಹ ಅತ್ಯಂತ ವಿಸ್ಮಯಕಾರಿ ಸಂಗತಿ. ಪ್ರಿಯ ಕೇಳುಗರಿದೀಗ ತಮ್ಮ ಪತಿಯವರ ಆಶೀರ್ವಚನ ನೀಡಲು ಬಂದಿರುವಂತಹ ನಮ್ಮ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಯರಿಂತಹ ನಮ್ಮ ಈ ಬ್ಯಾಂಕಿನ ಅಧ್ಯಕ್ಷರಾದಂಥ ಬಾಹುಬಲಿ ಪ್ರಸಾದ್ರವರೇ, ಹಾಗೆ ಈಗ ತಾನೇ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಉಮಾನಾಥ್ ಕೂಡ ಬಹಳ ಅತ್ಯುತ್ತಮವಾಗಿ ನನ್ನ ಪತಿಯವರ ವಿಷಯವಾಗಿ ಕೂಲಂಕುಷವಾಗಿ ಅಂದರೆ ಒಂದನೇ ಕ್ಲಾಸ್ ಅವರು ಸಣ್ಣ ಪ್ರಾಯದಿಂದ ಅವರು ಕೊನೆಯವರೆಗೂ ಅವರು ಹೇಗೆ ಇದ್ದರು ಅನ್ನೋದನ್ನು ನಮ್ಮ ಬೇಸರವಾಯಿತು. ಅಷ್ಟು ವಿಷಯದ ವಿಷಯ ನಾನು ಸಹ ಅವರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ನಾನು ಎಣಿಸಿದೆ, ತಿಳ್ಕೊಂಡಿದ್ದೇನೆ. ಆದರೆ ಇಷ್ಟು ನನಗೆ ಇಷ್ಟು ಅವರ ಬಗ್ಗೆ, ನಾನು ಕಲಿತದ್ದೆಲ್ಲ ಕುಂದಾಪುರದಲ್ಲಿ, ಇಲ್ಲಿ ಇದ್ದದ್ದು ಕಮ್ಮಿ. ಮದುವೆ ಆದ ನಂತರ ಹೇಗಿದ್ದರು, ಅವರ ತಂದೆಯನ್ನು ನಾನು ನೋಡಲೇ ಇಲ್ಲ. ನಾನು ನೋಡಲಿಲ್ಲ ಅನ್ನುವಾಗಲೇ ನನ್ನ ಪತಿಯ ನಿಜ ಆಗಿ ಅವರನ್ನು ನೋಡಲೇ ಇಲ್ಲ. ಅಂದರೆ ನಾವು ಇದ್ದದ್ದೇ ಕುಂದಾಪುರದಲ್ಲಿ ಆಗಿರುವಾಗ. ಆದರೆ ಇವರೆಷ್ಟು ತಾಳ್ಮೆಯಿಂದ ಇದ್ದಾರೆ, ಅವರಷ್ಟೇ ಶೀಘ್ರ ಕೋಪಿ ಅನ್ನೋ ವಿಷಯ ಸಹ ನನಗೆ ಗೊತ್ತಿತ್ತು. ಅದು ಹೇಗೆ ಇವರು ಅಷ್ಟು ತಾಳ್ಮೆಯಲ್ಲಿ ಇದ್ದಾರೆ ಅನ್ನೋ ವಿಷಯ ನಮಗೆ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದರೆ ಅವರು ಅಂಥ ವ್ಯಕ್ತಿಗಳು ಸಿಕ್ಕೂ ಸಹ ಭಾಳ ಅಪರೂಪ. ಅಂಥ ಒಂದು ಪತಿಯವರನ್ನು ನಾನು ಪಡೆದುಕೊಂಡಿದ್ದೇನೆ ಅಂತ ಹೇಳೋದು ಯಾರೇ ಹೋಗಲಿ, ಅವರಿಗೆ ತನ್ನಿಂದ ಆದಷ್ಟು ಸಹಾಯವನ್ನು ಅವ್ರು ಮಾಡ್ತಿದ್ರಲ್ಲದೆ ಮತ್ತೆ ಯಾವ ವಿಧಾನಸಭೆಗೆ ಹೋದಾಗ ನನಗೆ ಆಶ್ಚರ್ಯ ಆಗ್ತಿತ್ತು. ಎಷ್ಟೋ ಜನ ಸಣ್ಣ ಕೆಲಸದವರು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಓಡಿ ಬಂದು ಸರ್ ಸರ್ ಅಂತ ಕಾರಲ್ಲಿ ಮುತ್ತಿಗೆ ಹಾಕುವಾಗ ನಾನು ನಿಜ ಆಗಿ ಇವರು ಎಷ್ಟು ಜನರ ಹೋದವರಲ್ಲ. ಅವರ ಟರ್ಮ್ ಮುಗಿದ ನಂತರ ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರ ಹತ್ರ ಫೋನಲ್ಲಿ ಮಾತಾಡುವಾಗ ಸರ್ ಸರ್ ಅನ್ನುವಾಗ ಅವನು ಎಂಥವನಾದರೂ ತಲೆ ಬಾಗಲೇಬೇಕು. ಆ ಥರ ಮಾಡಿ ಅವನಾಗೋದಾಗಲಿ ಅಥವಾ ಆಫೀಸಿಗೆ ಹೋಗಿ ಕೂತ್ಕೊಳ್ಳೋದಾಗಲಿ ಆ ಕೆಲಸವನ್ನು ಮಾಡಿದ ಜನವೇ ಅಲ್ಲ. ಅವರೊಂದು ಮೀಟಿಂಗ್ ಆಗಲಿ ಅವರ ಮಾತಿಗೆ ಲಾಸ್ಟಿಗೆ ಎಲ್ಲರೂ ಅವರ ಮಾತನ್ನು ತಲೆಬಾಗಿ ಒಪ್ಪಿಕೊಳ್ತಿದ್ರು. ಅದು ಒಂದು ಅವರ ವಿಶೇಷ ಗುಣ ಅಂತ ಹೇಳ್ತೇನೆ. ವೇದಿಕೆಯಲ್ಲಿ ಗುಣಪಾಲರಿಗೆ ಮತ್ತು ಧರಣೇಂದ್ರರಿಗೆ ಎಲ್ಲರಿಗೂ ವಂದಿಸ್ತಾ ಇವತ್ತು ಆಗಮಿಸಿದಂಥ ಎಲ್ಲ ನಮ್ಮ